ಮಗಳ ತವರಿಗೆ ಬಂದಾಳ ಪಂಚಮಿ ಹಬ್ಬಕ್ಕ, ಗೆಳತ್ಯರಿಗೆ ಹೇಳ್ತಾಳ ಸುಖ ದುಃಖ. ಗಂಡನ ಮನೆಯಾಗ ನಿತ್ಯ ಗಂಡನ ಮನೆಯಾಗ ಉಂಡಿ ತಿಂದರು ಇವರು, ತವ್ರದ ಮನಿ ಹೇಳ್ತಾರ ಬೆಳಕ. ಅನ್ನ ತಮ್ಮರ್ದ ಹೇಳ್ತಾರ ಹರ್ಷಿ ಹೇಳಕ, ಅನ್ನ ತಮ್ಮರ್ದು ಮಾತಾಡತಾರ ಹರ್ಷಡಕ. ಕಾಶಿಬಾಯಿ ಗೆಳತ್ಯಾರಿಗೆ ಹೇಳತಾಳ ಸಣಿಯಾಕ, ಯಾರ ತ್ರಾಸದ ಹೇಳ ನಿನ್ನ ಜೀವಕ. ಅತ್ತಿ ಮಾವನ ಮನಿಯಾಗ ಅತ್ತಿ ಮಾವನ ಮನಿಯಾಗ ಕತ್ತಿ ಹಂಗ ದುಡದ್ರ ಎತ್ತಿ ನಿಡ್ತಾರ ಊಟಕ. ಹಳಸಿದ ಅಂಬಲಿ ನೀಡ್ಯಾರ ತಾಟಕ, ಹಳಸಿದ ಅಂಬಲಿ ನೀಡ್ಯಾರಾಗಲಕ. ಜನ್ಮದ ಪುಣ್ಯ ಇದಕ್ಕ ಬೇಕ, ಅತ್ತಿ ಮಾವ ದೇವರಾಗಿ ಸಿಗ್ತಾರ ನಿನ್ನ ಪಾಲಕ. ಗಂಡನೇ ದೇವ್ರಂತ ಗಂಡನೇ ದೇವ್ರಂತ ಖಂಡಿತ ತಿಳದ ನಡರಿ ದಂಡಿ ಉಳಿದು ಕಡಿತನಕ. ಎಲ್ಲಾರು ಗೌರವ ಕೊಡ್ತಾರ ನಿನ್ನ ಗುಣಕ, ಜನ ಗೌರವ ಕೊಡ್ತದ ನಿನ್ನ ಗುಣಕ. ಹೆಣ್ಮಕ್ಕಳ ಶಾನೆ ಬಾಳ ಕಲಕ, ಅತ್ತಿ ಮಾವಾಗ ಕಳಸ್ತಾರ ಹೊಲಕ. ಅತ್ತಿ ಮಾವ ಗಂಡಾಗ ಕಳಸ್ತಾರ ಹೊಲಕ. ಇದ್ದಿದ್ದೆಲ್ಲಾನ ತಿಂದ ಇದರಿಗೆ ಬರತಾರ ಅಂಜಿಕ ಹಾಕ್ತಾರ ಗುರು ಗುರುಕ. ಗಂಡ ಬರು ಟೈಮ್ಕ ಮೂತಿ ಹಾಕ್ತಾರ ಮುಸುಕ, ಗಂಡ ಬರು ಟೈಮ್ಕ ಮೂತಿ ಹಾಕ್ತಾರ ಮುಸುಕ. ಮೈದನ ಜೋಡಿ ನಿಂತ್ರ ಜಗಳಕ, ಗಂಡನ ಕಿವಿಯಾಗಿ ಹೇಳ್ತಾರ ಬಂದ ಶೋಕ. ಅತ್ತಿ ಮಾವಾಗ ಇವರು ಅತ್ತಿ ಮಾವಾಗ ಇವರು ಒತ್ತಿ ಮಣ್ಣಾಗ ಹಾಕ್ತಾರ ಹೆಂಗ ಹೋಗುವುದು ಮೋಕ್ಷಕ. ಯವ್ವ ತಾಯಿ ಹೆಂಗ ಹೋಗವ್ರು ಮೋಕ್ಷಕ. ಗುರುವ ಮದುಗೊಂಡು ತಿಳಿಸ್ಯಾನು ದೈವಕ, ಮನ್ನಿ ಮದುಗೊಂಡು ತಿಳಿಸ್ಯಾನ ದೈವಕ. ಅಣ್ಣಂದ್ರೆ ಅಕ್ಕಂದ್ರೆ ನಿಮ್ಗೂ ಫೋನ್ ಬಂದಿದ್ಯಾ? ನಾವು ಕಸ್ಟಮ್ ಡಿಪಾರ್ಟ್ಮೆಂಟ್ ನಿಂದ ನಿಮ್ಮ ಡ್ರಗ್ಸ್ ನ ಪಾರ್ಸೆಲ್ ಸಿಕ್ಕಿ ಬಿದ್ದಿದೆ ಅಂತ. ಅರೆ, ಮೊದ್ಲು ಹಾಗೆ ಬೆದರಿಸ್ತಾರೆ, ಆಮೇಲೆ ಹಣ ಕಳಿಸೋಕೆ ಹೇಳ್ತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ. ಆದ್ರೆ ಯಾರಾದ್ರೂ ಹಾಗೆ ಬೆದರಿಸಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ದೀಪಾವಳಿ ಬೋನಸ್ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡ ಶೇಖರ್ ಅವರೇ, ಏನಾಯ್ತು? ದೀಪಾವಳಿ ಲಾಟ್ರಿ ಸಿಗ್ತಾ ಏನು? ಅದಕ್ಕಿಂತ ದೊಡ್ಡದು. ನಮ್ಮೂರಲ್ಲೇ ಮೊದಲ ಪೈಲಟ್ ಆಗಿದ್ದಾಳೆ ನನ್ನ ಮಗಳು. ಆದ್ರೆ ಮಣಪುರಂ ಗೋಲ್ಡ್ ಲೋನ್ ಇಲ್ಲದೆ ಹೋಗಿದ್ರೆ ನನ್ನ ಮಗಳಿಗೆ ಅಡ್ಮಿಷನ್ ಆಗ್ತಿರ್ಲಿಲ್ಲ. ಅದಕ್ಕೆ ಈ ಖುಷಿನ ಮೊದಲು ನಿಮ್ ಜೊತೆ ಹಂಚ್ಕೊತಾ ಇದ್ದೇನೆ. ಮಣಪುರಂ ಗೋಲ್ಡ್ ಲೋನ್, ನೀವು ಎಷ್ಟು ದಿನ ನಮ್ಮ ಹತ್ರ ನಿಮ್ಮ ಬಂಗಾರ ಇಟ್ಟಿರೋ ಅದಕ್ಕೆ ಮಾತ್ರ ಬಡ್ಡಿ ವಿಧಿಸುತ್ತೇವೆ. ಕಾಲ್ 1-800-420-2233. ಬಿದ್ದೇನೋ ನಿನ್ನ ಪಾದಿಗೆ ಅಜ್ಞಾನಿ ಹುಡುಗರಿಗೆ ವೈದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ ಅಜ್ಞಾನಿ ಹುಡುಗರಿಗೆ ವೈದ ಹಚ್ಚೋ ಹಾದಿಗೆ. ಗುರುವೇ ಬಂದ ಬಿದ್ದೇವೋ ನಿಮ್ಮ ಪಾದಿಗೆ ಕುಂತಿದಿ ಮುತ್ತಿನ ಗದ್ದಾಗಿ ನಿನ್ನ ಭಕ್ತರ ಬಂದಾರ ಎಲ್ಲರ ಪೂಜೆಗೆ. ನೀ ಏರಿ ಕುಂತಿದಿ ಶಿವಸ್ಥಾನ ಗದ್ದಾಗಿ ನಿನ್ನ ಭಕ್ತರ ಬಂದಾರ ಎಲ್ಲ ಪೂಜೆಗೆ. ಗುರುವೆ ಕಣ್ಣ ತೆರದ ನೋಡೋ ಅವರಿಗೆ ನಾಳೆ ಬರ್ತಾರ ಚಟ್ಟಿ ಜಾತ್ರಿಗೆ. ತಂದೆ ಕಣ್ಣ ತೆರದ ನೋಡೋ ಅವರಿಗೆ ನಾಳೆ ಬರ್ತಾರ ಬಾತಿ ಜಾತ್ರಿಗೆ. ಅಂಶಿದಿರತಿದ ಮೂರೋರ ಮುಂಗಡಿಗೆ ಎಚ್ಚರಾಗಿ ಎದ್ದಾನ ಮಧ್ಯ ರಾತ್ರಿಗೆ. ಹೂವಿನ ಜಲ್ಲೆ ಹೊತ್ತಾನ ಶೀತಳ ಬಿಂದಾಗಿ ಶಿವಪುರ ಹಟ್ಟಿಗೆ ಬಂದಾನ ಗುರುವಿನ ಭಕ್ತಿಗೆ. ಹೂವಿನ ಜಲ್ಲೆ ಹೊತ್ತಾನ ಶೀತಳ ಬಿಂದಾಗಿ ಮಕನಾಪುರಿಗೆ ಬಂದಾನ ಗುರುವಿನ ಭಕ್ತಿಗೆ. ಮಾಯಾಗಿರ್ತಿದ ಗೊಬ್ಬರ ಡಿಗ್ಗಿಗೆ ಅಂಶಿದ ಹೋಗಿ ನಿಂತಾನ ಗುರುವಿ ನಿದುರಿಗೆ. ಬಂಗಾರ ಬೆಳಕ ಬಿದ್ದಿತೋ ಶಿವನ ಗದ್ಗಿಗೆ ಅಂಶಿದ ಸೇವೆ ಮಾಡಿ ಕಡಿಗಾದ ದೇಯಾಳಿಗೆ. ಬಂಗಾರ ಬೆಳಕ ಬಿದ್ದಿತೋ ಗುರುವಿನ ಗದ್ದಿಗೆ ಅಂಶಿದ ಸೇವಾ ಮಾಡಿ ವಾರ್ಯಾದ ದೇಯಾಳಿಗೆ. ಅಂಶದ ತಪ್ಪಲ್ ಹೋಗ್ತಿದ ಗುರುವಿನ ಶಾಯಿಗೆ ಶಾಯಿಗೆ ಪದ್ಮವ್ಯದ್ಧ ನೋಡ್ಯಾಳ ಮಧ್ಯ ರಾತ್ರಿಗೆ. ನಿಂತ ನೋಡ್ಯಾಳ ಅಮ್ಮೋಗಿ ರೂಪಿಗೆ ಇಂಥ ಪುರುಷನಾಗ್ಬೇಕಂತನ್ನ ಮನಸ್ಸಿಗೆ. ನಿಂತ ನೋಡ್ಯಾಳ ಅಮ್ಮೋಗಿ ರೂಪಿಗೆ ಇಂಥ ಪುರುಷನಾಗ್ಬೇಕಂತನ್ನ ಮನಸ್ಸಿಗೆ. ಅಮಶಿದ ಮಾಯಾ